ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:55. ಈಗ ವಾಣಿಜ್ಯ ಪ್ರಕಟಣೆ. ವಿಲೇವಾರಿಯಾಗದ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಎಲ್ಲೆಂದರಲ್ಲಿ ಕಸ ಎಸೆಯುವುದರಿಂದ ನೀರಿನ ಮೂಲಗಳಾದ ಕೆರೆ, ಕುಂಟೆ, ಕಾಲುವೆ, ನದಿಗಳು ಮಲಿನಗೊಳ್ಳುತ್ತವೆ. ವಿಲೇವಾರಿಯಾಗದ ಕಸದ ರಾಶಿಯು ಕ್ರಿಮಿಕೀಟಗಳಿಗೆ ಆಶ್ರಯ ನೀಡುತ್ತದೆ, ಹಲವು ರೋಗಗಳಿಗೆ ರಹದಾರಿಯಾಗುತ್ತದೆ. ಹಿಂದೆ ನಿಮ್ಮ ಮನೆ ಹಂತದಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಿ ನಿಮ್ಮ ಗ್ರಾಮವನ್ನು ರೋಗ ಮುಕ್ತವನ್ನಾಗಿಸಲು ಜಾಗೃತಿ ಮೂಡಿಸಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहाँ, परम तो सभी डाले, सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಇಂದಿನ ಕಿಸಾನವಾಣಿಯಲ್ಲಿ ಗಂಧದ ಬೆಳೆ ಬೇಸಾಯದ ಕ್ರಮಗಳ ಕುರಿತು ಸಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾ ಎಚ್ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳುಗರಿಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಎಚ್ ಶಿವಣ್ಣ ಅವರಿದ್ದಾರೆ. ಇವರು ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಜೀವಿ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು. ಇವತ್ತು ಈ ಗಂಧದ ಬೆಳೆ ಬೇಸಾಯ ಕ್ರಮಗಳ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶಿವಣ್ಣ ಅವರಿಗೆ. ನಮಸ್ಕಾರ. ಈ ಗಂಧದ ಬೆಳೆ ಬೇಸಾಯ ಕ್ರಮಗಳು, ಈ ಹಿಂದೆ ಬರೀ ಅರಣ್ಯ ಪ್ರದೇಶದಲ್ಲಿ ಇದ್ದಂಥ ಗಂಧವನ್ನ ಬೆಳೀತಾ ಇದ್ದಿದ್ದು ಅಥವಾ ಅಲ್ಲಿ ತಾವಾಗೆ ಹುಟ್ಟಿದ್ದನ್ನು ಬೆಳೆಸ್ತಾ ಇದ್ದಿದ್ದು ಇದೆಲ್ಲನೂ ಇತ್ತು. ಅರಣ್ಯ ಇಲಾಖೆಯವರು ಎಲ್ಲೆಲ್ಲೋ ಮನಸ್ಸು ಮಾಡಿ ಸ್ವಲ್ಪ ಬೆಳೆಸ್ತಾ ಇದ್ರು. ಈಗ ರೈತರು ಕೂಡ ತಮ್ಮ ತೋಟದಲ್ಲಿ ಈ ಗಂಧದ ಬೆಳೆಯನ್ನು ಬೆಳೀಬಹುದು ಅನ್ನುವಂಥದ್ದು, ಮತ್ತು ಅದನ್ನು ಆರ್ಥಿಕ ಬೆಳೆಯಾಗಿ ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಅಂದ. ಹಾಗಾಗಿ ನಾವು ಈ ಗಂಧದ ಬೆಳೆಯನ್ನು ಬೆಳಿಬೇಕು ಅಂತೇಳಂದಾಗ ವಾತಾವರಣ ಹೇಗಿರಬೇಕು, ಮಣ್ಣು ಹೇಗಿರಬೇಕು, ಅದನ್ನು ಸ್ವಲ್ಪ. ಬಹಳ ಒಂದು ಒಳ್ಳೆಯ ಒಂದು ಪ್ರಶ್ನೆ. ಈ ಶ್ರೀಗಂಧ ಕರ್ನಾಟಕದ ಒಂದು ಪ್ರಮುಖವಾದಂಥ ಮರ, ಕರ್ನಾಟಕಕ್ಕೆ ಗಂಧದ ನಾಡು ಅಂತ ಕರೀತಾ ಇದ್ರು. ಇವತ್ತಿನ ದಿವಸ ಗಂಧ ಕಡಿಮೆ ಆಗ್ತಾ ಇದೆ, ಅದನ್ನು ಬೆಳೀಲಿಕ್ಕೆ ಸರ್ಕಾರ ಈಗಾಗಲೇ ಎಲ್ಲರೂ ಬೆಳಿಬೋದು. ಆ ಬೆಳೆದ ಮರದ ಒಡೆಯನೇ ಅದರ ಒಡೆಯ ಅಂತೇಳಿ ಆದೇಶ ಹೊರಡಿಸಿದೆ. 2009 ಈ ಗಂಧದ ಬೆಳೆಯನ್ನು ಎಲ್ಲ ರೈತರು ಅವರವ್ರ ಹೊಲಗಳಲ್ಲಿ ಬೆಳಿಬೋದು. ಈ ಒಂದು ಶ್ರೀಗಂಧವನ್ನು ಬೆಳೀಲಿಕ್ಕೆ ಹೆಚ್ಚಿನ ಭಾಗ ಎಲ್ಲ ಮಣ್ಣುಗಳಲ್ಲೂ ಬರುತ್ತೆ, ಭೂಮಿಯಲ್ಲೂ ಬರುತ್ತೆ. ಆದರೆ ಆ ತಗ್ಗು ಪ್ರದೇಶದಲ್ಲಿ ಜೌಗು ಇರತಕ್ಕಂಥ ಪ್ರದೇಶ, ಜೌಳು ಇರತಕ್ಕಂಥ ಪ್ರದೇಶ, ನೀರು ನಿಲ್ತಕ್ಕಂಥ ಪ್ರದೇಶ ಅಂಥವು ಆಗಬಾರ್ದು. ಇದು ಬೇರು ಬೇರೆ ಗಿಡದ ಬೇರೆಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ಪರಾವಲಂಬಿ. ಹಾಗಾಗಿ ಇದರ ಬೇರುಗಳು ಇನ್ನೊಂದು ಬೇರಿನ ಜೊತೆ ಸೇರ್ಬೇಕಂದ್ರೆ ಅಲ್ಲಿ ಪರಿಶುದ್ಧವಾದಂಥ ವಾತಾವರಣ ಬೇರಿನ ಹಂತದಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಈ ಜೌಗು ನೀರು ನಿಲ್ತಕ್ಕಂಥ ಪ್ರದೇಶ ಇಂಥ ಪ್ರದೇಶದಲ್ಲಿ ಇದನ್ನು ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಇನ್ನು ಉಳಿದ ಎಲ್ಲ ಎತ್ತರವಾದ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಬರ್ತದೆ, ಮಲೆನಾಡಲ್ಲೂ ಬರ್ತದೆ, ಬಯಲುಸೀಮೆಯಲ್ಲೂ ಸಹ ಬರ್ತದೆ. ಇನ್ನು ಹಿಮಾಲಯ ಪ್ರದೇಶಗಳಲ್ಲಿ ಇದು ಬರೋದಿಲ್ಲ, ಅದಕ್ಕಿಂತ ಅಲ್ಲಿಯ ವಾತಾವರಣ ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಕರ್ನಾಟಕದ ಎಲ್ಲ ಪ್ರದೇಶದಲ್ಲೂ ಕೂಡ ನಾವು ಇವತ್ತಿನ ದಿವಸ ಈ ಶ್ರೀಗಂಧವನ್ನು ನೋಡಬಹುದು. ಅತಿ ಹೆಚ್ಚಾಗಿ ಈ ಮಲೆನಾಡಲ್ಲಿ, ಗುಡ್ಡುಗಾಡು ಪ್ರದೇಶದಲ್ಲಿ, ಬಯಲುಸೀಮೆಯಲ್ಲಿ. ಈ ಎರೆಮಣ್ಣಲ್ಲಿ ಬೆಳಿಬೋದಾ? ಈ ಎರೆಮಣ್ಣಲ್ಲಿ ಬೆಳಿಬೋದು, ಆದರೆ ಅದಕ್ಕೆ ಸ್ವಲ್ಪ ಮರಳು ಕೆಂಪು ಮಣ್ಣು ಇದನ್ನು ಮಿಶ್ರ ಮಾಡಿ ಬುಡಕ್ಕೆ ಹಾಕ್ಬೇಕಾಗ್ತದೆ. ಈಗ ಅದಾಗ ನೈಸರ್ಗಿಕವಾಗಿ ಬೆಳೆಯೋದು ಇರ್ತದೆ, ಅದಕ್ಕೆ ಅದು ಹೊಂದ್ಕೊಂಡಿರ್ತದೆ. ನಾವು ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದಂತೆ ನಾವು ಕೊಡಬೇಕಾಗ್ತದೆ. ನೈಸರ್ಗಿಕ ಬೆಳೆಯೋದೇ ಬೇರೆ, ನಾವು ಬೆಳೆಸೋದೇ ಬೇರೆ. ಇದರಲ್ಲಿ ತಳಿಗಳು ಏನಾದರೂ ಇದಾವ? ಈಗ ಇದರಲ್ಲಿ ತಳಿ ಅಂತ ಇಲ್ಲ, ತಳಿ ಅಂತ ಇಲ್ಲ. ಆ ಕಾರಣಾಂತರದಿಂದ ಕೆಲವೊಂದು ಮರಗಳಲ್ಲಿ ಶ್ರೀಗಂಧ ಏನು ಕೆಚ್ಚು ಅಂತ ಹೇಳ್ತೀವಿ, ಅದು ಆಗದೆ ಇರ್ಬೋದು, ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಆದರೆ ಇದರಲ್ಲಿ ತಳಿ ಅಂತ ಇಲ್ಲ, ಶ್ರೀಗಂಧ ಒಂದೇ ಇರೋದು. ಇಲ್ಲಿ ಕಸಿ ಕಟ್ಟುವಂಥದ್ದು ಅಥವಾ ಹೆಚ್ಚು ಇಳುವರಿ ಬೇಗ ಬರುವಂಥದ್ದು ಹಂಗೇನು ಮಾಡೋಕ್ಕೆ ಸಾಧ್ಯನಾ ಅಥವಾ ಹೇಗೆ ಅಂತ? ಇದರಲ್ಲಿ ಕಸಿ ಕಟ್ಟೋದು ಅಂಥದ್ದು ಭಾಳ ಕಷ್ಟ ಸಾಧ್ಯ. ಅದಕ್ಕೆಲ್ಲ ಪ್ರಯತ್ನಗಳು ಆಗಿದ್ದಾವೆ, ಆದರೆ ಅವು ಯಾವ ಸಫಲ ಆಗಿಲ್ಲ. ಇನ್ನು ಟಿಶ್ಯೂ ಕಲ್ಚರಲ್ಲಿ ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಸಸಿಗಳು ಸಹ ಲಭ್ಯ ಇದ್ದಾವೆ. ಅವನ್ನು ಇದು ರೈತರಿಗೂ ಸಹ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದಲೂ ತರ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಇವು ಏನು ಸಸಿಗಳನ್ನು ಮಾಡ್ತಾ ಇದ್ದಾರೆ. ಈ ದಿಶೆಯಲ್ಲಿ ಈ ಸಸಿಗಳ ಕೊರತೆ ರೈತರಿಗೆ ಕಂಡು ಬರ್ತಾ ಇದೆ, ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ನೀಗಿಲಾಗಿಸೋದಕ್ಕೆ ಸಾಕಷ್ಟು ಸಂಸ್ಥೆಗಳು ಕೂಡ ಮುಂದೆ ಬಂದವೆ, ಸಂಘ ಸಂಸ್ಥೆಗಳು ಕೂಡ ಶ್ರಮ ಪಡ್ತಾ ಇದ್ದಾರೆ. ಇದು ಪರಾವಲಂಬಿ ಸಸ್ಯ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಬೇರೆ ಸಸ್ಯದ ಬೇರಿನ ಜೊತೆ ಸಂಯೋಜನೆ ಹೊಂದಿ ಬೆಳೆಯುವಂತದ್ದು. ನಮ್ಮ ಭೂಮಿಗೆ ಹಾಕಬೇಕಾದಾಗ ಯಾವ ಸಸ್ಯವನ್ನು ಜೊತೆ ಹಾಕಬೇಕು? ಹೆಚ್ಚಿನವಾಗಿ ಇದಕ್ಕೆ 7-8 ಸಸಿಗಳು ಯೋಗ್ಯವಾದಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಅದರಲ್ಲಿ ಸಸಿ ಹಂತದಲ್ಲಿ ನಾವೇನು ತೊಗರಿ, ಆ ತೊಗರಿ ಬಹಳಷ್ಟು ಹೊಂದಾಣಿಕೆ ಕಂಡು ಬಂದಿದೆ. ಹೇಗೆ ಹಾಕೋದು? ಅದ್ರ ಜೊತೆ ಎರಡೂ ಸೇರಿ ಹಂಗೆ ಹಾಕ್ಬಿಡೋದು ಹೆಂಗೆ? ಮೊದಲು ನಾವು ಇದು ಗಂಧಕ್ಕೆ ಬೀಜೋಪಚಾರ ಮಾಡ್ಬೇಕಾಕತ್ತೆ. ಗಂಧ ಮೊಳಕೆ ಬರಲಿಕ್ಕೆ ಅದಕ್ಕೆ 50 PPM ಜಿಬರ್ಲಿಕ್ ಆ್ಯಸಿಡ್ ಅದನ್ನು ನಾವು ಟ್ರೀಟ್ಮೆಂಟ್ ಬೀಜೋಪಚಾರ ಮಾಡಿದಾಗ ಸುಮಾರು 70-80% ನಮ್ಗೆ ಏನಾಗುತ್ತೆ, ಬೀಜ ಮೊಳಕೆ ಬರ್ತದೆ. ಸೊ ಆನಂತರ ಅದು ಬೀಜ ಮೊಳಕೆ ಆದಾಗ ಸಸಿ ಬೆಳಿಲಿಕ್ಕೆ ಸ್ವಲ್ಪ ಸಸಿ ಆಗ್ಲಿಕ್ಕೆ ಅದರದಲ್ಲೇ ಆಹಾರ ಇರ್ತದೆ ಈ ಬೀಜದಲ್ಲೇ, ಅದನ್ನ ಉಪಯೋಗಿಸ್ಕೊಂಡು ಅದು ಬೆಳೀತದೆ. ಅನಂತರ ಅದು ಮೊಳಕೆ ಬಂದು ಒಂದು ಸ್ವಲ್ಪ ದಿವಸದಲ್ಲೇ ನಾವು ಏನ್ ಮಾಡ್ಬೇಕು, ಒಂದು 2 ಸಸಿ ಬೀಜಗಳನ್ನ ಯಾವು ತೊಗರಿ ಬೀಜಗಳನ್ನ ಹಾಕ್ಬೇಕು. ಅನಂತರ ಅದ್ರ ಬೇರು ಇದ್ರ ಬೇರು ಕುಡ್ಕೊಂಡು ಅದು ಉತ್ಕೃಷ್ಟವಾಗಿ ಬೆಳೀತದೆ. ಅನಂತರ ಅದ್ರ ಜೊತೆಗೆ ನಾವು ದೀರ್ಘ ಪರಾವಲಂಬಿ ಒಂದು ಸಸಿಗಳನ್ನು ಹಾಕ್ಬೇಕು. ಒಂದು ವೇಳೆ ಹೊಲದಲ್ಲಿ ಹಾಕೋದಾದ್ರೆ ದೀರ್ಘ ಪರಾವಲಂಬಿ, ಅದಕ್ಕೆ ಯಾವುದೇ ಒಂದು ಏನಂತೀವಿ ನಾವು ಸೊಲನೇಸಿ ಫ್ಯಾಮಿಲಿ ಅಂತ ಹೇಳ್ತೀವಿ, ಅಂದ್ರೆ ದ್ವಿದಳ ಧಾನ್ಯ ಇರತಕ್ಕಂಥ ಮರ. ಉದಾಹರಣೆಗೆ ನಾವು ಬೀಟೆ ಇದೆ, ಬೀಟೆ ಬಹಳ ಅದಕ್ಕೆ ಹೊಂದಾಣಿಕೆ ಬೇರೆಯಲ್ಲಿ ಪರಾವಲಂಬಿಯಾಗಿ ಕೆಲಸ ಮಾಡ್ತದೆ. ಅದೇ ತೀರ ಹೊಂಗೆ ಇದೆ, ಹೊಂಗೆನು ಕೂಡ ಮಾಡ್ತದೆ. ಸೊ ಹೀಗೆ ಸಾಕಷ್ಟು ಮರಗಳು ಅದಾವೆ ಬೇರೆ ಬೇರೆ. ಆದರೆ ಹೆಚ್ಚಿನ ಭಾಗ ಕೆಲವು ರೈತರು ಇದು ಏನು ಮಿಲಿಯಾ ಡುಬಿಯ ಏನು ಹೆಬ್ಬೇವು, ಆ ಹೆಬ್ಬೇವನ್ನು ಬಳಸಿದ್ದಾರೆ, ಅದರಿಂದಲೂ ಕೂಡ ಅದರ ಬೆಳವಣಿಗೆ ಚಲೋ ಕಂಡು ಬಂದಿದೆ. ಅದಲ್ಲದಲ್ಲ ಈ ನುಗ್ಗೆಗೂ ಕೂಡ ಅದರ ಬೆಳವಣಿಗೆ ಚಲೋ ಕಂಡು ಬಂದಿದೆ. ಬಹಳ ರೈತರು ಆದ್ರೂ ಇಲ್ಲ, ಅದು ಅದು ದೀರ್ಘಾವಧಿನೇ ಆಗ್ತದೆ, ಅದು ಸುಮಾರು 15-20 ವರ್ಷ ತನಕ ಇರ್ತದೆ. ಅಷ್ಟೊಳಗೆ ಬೆಳೆದ ರೈತ ಇದನ್ನು ಕೂಡ ಕಟಾವು ಮಾಡಿ ಮಾರಾಟ ಮಾಡ್ಲಿಕ್ಕೆ ಆಗತ್ತೆ. ಹಾಗಾಗಿ ನುಗ್ಗೆ, ಬೀಟೆ, ಹೆಬ್ಬೇವು, ಆಮೇಲೆ ತೊಗರಿ ಏನೋ ಸಸ್ಯದ ಹಂತದಲ್ಲಿ ಒಂದ್ಸಲ ಸಸ್ಯ ಸ್ವಲ್ಪ 1.5 ಫೂಟ್ ಆಯ್ತಂತಂದ್ರೆ ಆನಂತರ ನಾವು ದೀರ್ಘಾವಧಿ ಪರಾವಲಂಬಿನ ಅಲ್ಲಿ ಹಾಕ್ಲೇಬೇಕು. ಪದೇ ಪದೇ ನಾವು ತೊಗರಿನೇ ಹಾಕ್ತಾ ಹೋಗೋದು ಅಷ್ಟು ಸರಿ ಆಗೋದಿಲ್ಲ. ನಮಗೆ ಬೇರೆ ಬೀಟೆ ಅಂತ ಒಂದು ಮರವನ್ನು ನಾವು ತಗೊಂಡ್ರೆ ನಮಗೆ ಬೀಟೆಯಿಂದಲೂ ಲಾಭ ಆಗ್ತದೆ, ಶ್ರೀಗಂಧದಿಂದಲೂ ಲಾಭ ಆಗ್ತದೆ, ಜೊತೆಗೆ ಅವೆರಡು ಜೀವನ ಪರ್ಯಂತರ ಪರಾವಲಂಬಿಯಾಗಿ ಇರ್ಲಿಕ್ಕೂ ಅನುಕೂಲ ಆಗ್ತದೆ. ಈಗ 7-8 ತರಹದ ಸಸ್ಯಗಳನ್ನ ಜೊತೆಗೆ ಹಾಕ್ಬಹುದು ಅಂತ ಹೇಳಿದ್ರಲ್ಲ, ಹೆಬ್ಬೇವು ಹೇಳಿದ್ರಿ, ಮತ್ತೆ ಅದ್ರ ಜೊತೆಗೆ ನುಗ್ಗೆ ಹೇಳಿದ್ರಿ, ಬೀಟೆ ಹೇಳಿದ್ರಿ, ಇಂಥವೆಲ್ಲ ನಾವು ಒಂದೇ ಬೆಳೆ ಬರೇ ಬೀಟೆ ಹಾಕೋದು ಅಥವಾ ಹೊಂಗೆ ಹಾಕೋದು ಬರೇ ನುಗ್ಗೆ ಹಾಕೋದು ಹಂಗೆ ಮಾಡೋದಕ್ಕಿಂತ ಒಂದು ನುಗ್ಗೆ ಒಂದು ಹೊಂಗೆ ಒಂದು ಬೀಟೆ ಈ ರೀತಿಯಾಗಿ ವೆರೈಟಿ ಹಾಕೊಂಡ್ರೆ ಬೆಳೆ ವೈವಿಧ್ಯತೆ ಇರುತ್ತೆ. ಯಾಕಂದ್ರೆ ನಿಸರ್ಗ ಬಯಸುದ ವೈವಿಧ್ಯತೆಯನ್ನ ಹಾಗೆ ಮಾಡಿದ್ರೆ ಹೇಗೆ? ಈಗ ಅದೇ ತರನೇ ಹಾಕೋದು, ಅದನ್ನ ಮುಂದೆ ಹೇಳೋನಿದ್ದೆ, ಅದೇ ತರನೇ ಹಾಕ್ಬೇಕು. ನಾವು ಹಾಕ್ಬೇಕಾರೆ ಒಂದು ಬೀಟೆ, ಅದ ನಂತರ ಒಂದು ನುಗ್ಗೆ ಅಥವಾ ಎಬ್ಬೆವು ಅಥವಾ ಬೀಟೆ ಇದು ನುಗ್ಗೆ ಈ ತರ ಒಂದಾದ್ಮೇಲೆ ಒಂದು, ಪ್ರತಿಯೊಂದಕ್ಕೂ ಎರಡು ಕಡೆಯಿಂದಲೂ ಬೇರಿನ ಒಂದು ಲಭ್ಯತೆ ಬೇಕು. ಪ್ರತಿಯೊಂದು ಶ್ರೀಗಂಧಕ್ಕೂ ಎರಡು ಕಡೆಯಿಂದಲೂ ಬೇರಿನ ಲಭ್ಯತೆ ಬೇಕು. ಹಾಗಾಗಿ ಎರಡು ಎಬ್ಬೆವಿನ ಮಧ್ಯೆ ಒಂದು ಬೇವು ಒಂದು ಶ್ರೀಗಂಧ, ಅಥವಾ ಎರಡು ಬೀಟೆ ಮಧ್ಯೆ ಶ್ರೀಗಂಧ, ಅಥವಾ ಎರಡು ಇದು ಏನು ತೊಗರಿ ಸಸ್ಯಾಂತದಲ್ಲಿ ಮಧ್ಯೆ ಶ್ರೀಗಂಧ ಅಂದ್ರೆ ಅದಕ್ಕೆ ಬೇರುಗಳು ಎಷ್ಟು ಬೇರೆ ಬೇರುಗಳು ಎಷ್ಟು ಸಿಗ್ತವೋ ಅಷ್ಟು ಅದು ಉತ್ಕೃಷ್ಟವಾಗಿ ಬೆಳೀತದೆ. 50% ಅದು ಬೇರೆ ಬೇರೆಯಿಂದ ಬೇರೆ ಬೇರುಗಳಿಂದ ತಗೊಂಡ್ರೆ 50% ಸ್ವಂತ ಬೇರುಗಳಿಂದ ಅದು ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಬೇರೆ ಬೇವುಗಳಾಗತ್ತೆ, ಬೇಕೇ ಬೇಕು ಅದಕ್ಕೆ. ಬೇರೆ ಬೇವು ಅಂತಂದ್ರೆ ನಮ್ಗೆ ಅದು ಯಾವುದೋ ಸಹ ಬೇರೆ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬೇರುಗಳ ಜೊತೆ ಹೊಂದಾಣಿಕೆ ಹಾಕೋದು ಪ್ರಯತ್ನ ಪಡ್ತದೆ, ಅದು ಜೀವ ಸಾಗಿಸ್ಬೇಕಾಗತ್ತೆ. ಹಾಗಾಗಿ ಅದು ಬೆಳವಣಿಗೆ ಬೇರುಗಳ ಸ್ವಲ್ಪ ಒಂದು 2-3 ಫೀಟ್ ದೂರ ಇದ್ರೂ ನಡೀತು, ಒಂದು 3 ಫೀಟ್ ದೂರ ಇದ್ರೂ ನಡೀತದೆ. ಈಗ ಬೇರುಗಳು ಬೆಳೀತಾ ಹೋಗ್ತವೆ. ಈಗ ನಮ್ಮ ಮೊದಲು ನೀವು ಏನ್ ಮಾಡ್ಬೇಕಾಗಿದೆ, ತೊಗರಿಯನ್ನು ಹಾಕಬೇಕು. ಆ ತೊಗರಿ ಬೇರುಗಳು ದೂರ ಹೋಗಿರ್ತವೆ, ಅದ್ರ ತಕ್ಕಂತ ಇದ್ರ ಬೇರು ದೂರ ಹೋಗಿರ್ತವೆ. ಒಂದು 6 ಫುಟ್ ದೂರದಲ್ಲಿ ನಾವು ಏನಾದರೂ ಒಂದು ಎಬ್ಬೆವು ಅಥವಾ ನುಗ್ಗಿ ಅಥವಾ ಬೀಟೆಯನ್ನು ಹಾಕಿದಾಗ ಇದರಿಂದ 3 ಫುಟ್ ಅದರಿಂದ 3 ಫುಟ್ ಬೇರುಗಳು ಹೊಂದಾಣಿಕೆ ಆಗ್ತವೆ. ಆ ಹೊಂದಾಣಿಕೆ ಆಗಿ ಬೇರುಗಳು ತಮ್ಮ ಕೂಡಿಕೊಂಡು ಬೆಳೀತವೆ. ಆ ದೃಷ್ಟಿಯಲ್ಲಿ ನಾವು ಪದೇ ಪದೇ ಪರಾವಲಂಬಿ ಅದು ಎಬ್ಬೆವು ಅದನ್ನು ತೆಗೆದುಬಿಟ್ಟು ದೂರ ದೂರ ಆಗ್ತಾ ಹೋಗಿ ಬರೋದಿಲ್ಲ, ಒಂದು ಸಲ ಹಾಕಿದ್ಮೇಲೆ ಮುಗೀತು. ಹಾಗಾಗಿ ಅವನ್ನ ಟ್ರಿಮ್ ಮಾಡ್ಕೊಂತ ಹೋಗಕ್ಕಾಗತ್ತೆ ದೊಡ್ಡ ಮರ ಆದಮೇಲೆ. ಆದರೆ ಈ ಸದ್ಯದ ಹಂತದಲ್ಲಿ ಅಥವಾ ಏನೋ ಪ್ರಾರಂಭ ಹಂತದಲ್ಲಿ ಏನು ಮಾಡಬೇಕಾಗಿದೆ, 6 ಫೋಟೋ ಜಾಗ ಅಂತರ ಕೊಟ್ಟರೆ ಸಾಕು. 6 ಫೋಟೋ ಅವಕ್ಕೆ ಇನ್ನೂ ನೀವು ಸಾಲಿಂದ ಸಾಲಿಗೆ ಅಂತರ ಕೊಟ್ಟರೆ ಅಲ್ಲಿ ಬೇರೆ ಬೇರೆ ನೀವು ಕೃಷಿ ಅರಣ್ಯನ ಬಳಸ್ಕೋಬೋದು. ಆದರೆ ಸಾಲುಗಳ ಮಧ್ಯದಲ್ಲಿ 6 ಫೋಟೋ ಸಾಕಾಗತ್ತೆ. ಕೆಲವರು 8 ಫುಟ್ ಕೊಡ್ತಾರೆ, ಅದು ಕೂಡ ಆ ಭೂಮಿಯ ಫಲವತ್ತತೆಯನ್ನು ನೋಡ್ಕೊಂಡು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾದರೆ ನಾವು ಅಂತರವನ್ನು ನೋಡಬೇಕಾದಾಗ ಸಸಿಯಿಂದ ಸಸಿಗೆ, ಸಾಲಿನಿಂದ ಸಾಲಿಗೆ ಹೀಗೆಲ್ಲ ಅಂತಿರ್ತೀವಿ. ಇಲ್ಲೇ ನಾವು ಅದರ ಜೀವನ ಚಕ್ರವನ್ನು ನೋಡಿಕೊಂಡಾಗ ಅಥವಾ ಎಷ್ಟು ದಿನ ಬಿಟ್ಟು ಕಟಾವು ಮಾಡ್ತೀವಿ ಅನ್ನೋದು ನೋಡಿಕೊಂಡಾಗ ಅವನ್ನೆಲ್ಲನೂ ಗಮನಿಸಿದಾಗ ಅದರ ಬೆಳವಣಿಗೆ, ಅದರ ಹಂತ, ಅದ್ರ ಜೊತೆಗಾರ ಬೆಳೆಗರಿಗೆ ಬೇಕಾದಂಥ ಜಾಗ ಇವೆಲ್ಲವನ್ನು ನೋಡಿಕೊಂಡಾಗ ಎಷ್ಟು ಅಂತರದಲ್ಲಿದ್ದರೂ ಒಳ್ಳೆಯದು? ಸಹಜವಾಗಿ 6-8 ಅಡಿ ಅಂತರದಲ್ಲಿದ್ದರೆ ಒಳ್ಳೆಯದು. ಸಾಲಿಂದ ಆ ಗಿಡದಿಂದ ಗಿಡಕ್ಕೆ ಒಂದು ಶ್ರೀಗಂಧ, ಒಂದು ಬೀಟೆ ಅಥವಾ ಒಂದು ಶ್ರೀಗಂಧ ಎಬ್ಬೆವು ಅಥವಾ ಶ್ರೀಗಂಧ ಅಥವಾ ನುಗ್ಗೆ ಇವುಗಳಲ್ಲಿ ನಾವು ಸಾಲಿಂದ ಗಿಡದಿಂದ ಗಿಡಕ್ಕೆ 6-8 ಫುಟ್ ನಾವು 6 ಅಂತ ಹೇಳಲ್ಲ ಅಥವಾ 8 ಅಂತ ಹೇಳಲ್ಲ, 6-8 ಫುಟ್ ತನಕಲ್ಲೂ ಮಾಡ್ಕೋಬೋದು. ಇನ್ನೂ ಹೆಚ್ಚಿಗೆ ಕೊಡ್ಬೋದು, ಆದರೆ ಕೊಟ್ಟರೆ ಇದು ನಮಗೆ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅದು ನೆರಳು ಬರ್ದಂಗೆ ನೋಡ್ಕೋಬೋದು, ಅಮ್ಮ ಕಾರಣಕ್ಕೆ ಕೆಲವರು ಕೊಡ್ತಾರೆ ನೆರಳು ಬರ್ತದೆ ಅಂತೇಳಿ, ನಾವು ಟ್ರಿಮ್ ಮಾಡ್ಕೊಂಡು ನೆರಳು ಬರ್ದಂಗೆ ನೋಡ್ಕೋಬೇಕು. ಅದೇ ಟ್ರಿಮ್ ಮಾಡೋದು ಅಂದ್ರಲ್ಲ, ಜೊತೆಗಾರ ಬೆಳೆಗಳ ಟ್ರಿಮ್ ಮಾಡೋದು ಅಥವಾ ನಮ್ಮ ಶ್ರೀಗಂಧದ ಬೆಳೆಯನ್ನು ಟ್ರಿಮ್ ಮಾಡೋದು? ಈಗ 3 ವರ್ಷದ ತನಕ ನಮ್ಮ ಶ್ರೀಗಂಧ ಏನು ಮುಟ್ಟಂಗಿಲ್ಲ, 3 ವರ್ಷದ ತನಕ ಅದು ಬೇರುಗಳನ್ನು ಬೆಳೆಸ್ಬೇಕಾಗತ್ತೆ. ಹಾಗಾಗಿ ನಾವು ಶ್ರೀಗಂಧವನ್ನು ಏನು 3 ವರ್ಷದ ತನಕ ಮಾಡೋಂಗಿಲ್ಲ, ಟ್ರಿಮ್ ಮಾಡೋಂಗಿಲ್ಲ. ಆದರೆ ಜೊತೆಗಾರ ಬೆಳೆಗಳನ್ನು ಮಾತ್ರ ನಾವು ಟ್ರಿಮ್ ಮಾಡೋ, ಅದು ಭಾಳ ಅಗಲವಾಗಿ ಹರಡಿದರೆ ಅದರ ನೆರಳು ಈ ಶ್ರೀಗಂಧದ ಮೇಲೆ ಬೀಳುತ್ತೆ ಅಂತ ಗೊತ್ತಾದರೆ ಆವಾಗ ನಾವು ಆ ಭಾಗದ ರಂಬೆಗಳನ್ನು ಸ್ವಲ್ಪ ಪೂರ ಅಲ್ಲ ಸ್ವಲ್ಪ ಮಟ್ಟಿಗೆ ನಾವು ಟ್ರಿಮ್ ಮಾಡಬೇಕಾಗತ್ತೆ. ಅಷ್ಟು ಮಾಡಿದರೆ ಇದಕ್ಕೆ ನೇರವಾದ ಇದು ಬೆಳಕು ಸೂರ್ಯನ ಬೆಳಕು ಬೀಳೋದ್ರಿಂದ ಇದರ ಬೆಳವಣಿಗೆ ಅನುಕೂಲ ಆಗುತ್ತೆ. ಈ ಹಾಗಾಗಿ ನಾವು ಈ ಬೆಳೆಗಳನ್ನು ಬೆಳೆಸುವಂಥ ಸಂದರ್ಭದೊಳಗೆ ಅದು ಗಿಡದ ಒಂದು ಗುಣವನ್ನು ಕೂಡ ನೋಡಬೇಕು. ಹೆಚ್ಚು ನೆರಳನ್ನು ಬಯಸುತ್ತೆ, ಹೆಚ್ಚು ಬಿಸಿಲನ್ನು ಬಯಸುತ್ತೆ, ಅಥವಾ ಅರ್ಧಮರ್ಧ ನೆರಳನ್ನು ಬಯಸುತ್ತೆ, ಅರ್ಧಮರ್ಧ ಬಿಸಿಲನ್ನು ಬಯಸುತ್ತೆ, ಯಾವ ಗುಣ ಇದಕ್ಕೆ? ಇದು ಹೆಚ್ಚು ಬಿಸಿಲನ್ನು ಬೆಳೆಸ್ತಕ್ಕಂಥ ಒಂದು ಸಸ್ಯ. ಇದಕ್ಕೆ ಹೆಚ್ಚು ಬಿಸಿಲು ಎಷ್ಟಿರ್ತದೋ, ಪೋಷಕಾಂಶ ನೀರಿನ ಪ್ರಮಾಣ ಎಷ್ಟು ಸಿಗ್ತದೋ ಅಷ್ಟು ಇದು ಬೆಳೀತದೆ. ಇದು ಬೆಳವಣಿಗೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ಇದು ಒಂದು ಸೂರ್ಯನ ಬೆಳಕನ್ನು ಹೆಚ್ಚಿಗೆ ಕೆಡ್ತಕ್ಕಂಥ ಒಂದು ಬೇಡಿಕೆ ಇರತಕ್ಕಂಥ ಒಂದು ಮರ ಇದು. ಹಂಗಂತೇಳಿ ಕೆಲವರು ಅಡಿಕೆ ತೋಟದಲ್ಲಿ ಹಾಕಿದ್ದಾರೆ, ಅಡಿಕೆ ತೋಟದಲ್ಲಿ ಹಾಕಿದಾಗ ದಪ್ಪಾಗ ಬದಲು ಉದ್ದ ಬೆಳೀತದೆ. ಆದರೆ ನಮಗೆ ಬೇಕಾದಂಥ ಮರದ ಒಂದು ಗಾತ್ರ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಸೂರ್ಯನ ಕೀಳದ ಬೆಳೆದೇ ಬೇರೆ ಇರ್ತದೆ, ಇದರಲ್ಲಿ ಇರ್ತಕ್ಕಂಥ ಕ್ಲೋರೋಪ್ಲಾಸ್ಟ್ ಪ್ರಮಾಣ ಬೇರೆ ಆಗ್ತದೆ. ಹಾಗಾಗಿ ಅಲ್ಲಿಯ ಬೆಳವಣಿಗೆ ಪ್ರಮಾಣ ಇದೇ ಬದಲಾವಣೆ ಆಗ್ತದೆ. ಬದಲಾವಣೆ ಮಾಡ್ತಕ್ಕಂತ ಒಂದು ಏನಿದೆ ಪದ್ಧತಿ ಅದೇ ಚೇಂಜ್ ಆಗ್ತದೆ. ಅಂದ್ರೆ ಅದು ನಮ್ಮ ಗಂಧದ ಕೆಚ್ಚು ಅಂತ ಏನಂತೀವಿ, ಅದರ ಗುಣದ ಮೇಲೆ ಪ್ರಭಾವ ಬೀರುತ್ತೆ. ಹೌದು, ಈಗ ಬಿಸಿಲಿರ್ತಕ್ಕಂತ ಮರದ ಒಂದು ಕೆಚ್ಚು ತಗೊಂಡು ನೆರಳೆ ಅರೆ ನೆರಳಲ್ಲಿ ಅಥವಾ ನೆರಳೆ ಇರ್ತಕ್ಕಂಥ ಮರದ ಕೆಚ್ಚು ನೋಡಿದಾಗ ಅದರಲ್ಲಿ ಇರ್ತಕ್ಕಂಥ ಏನು ಗಂಧದ ಎಣ್ಣೆಯ ಅಂಶ ಇದೆ ಅದು ಕೂಡ ವ್ಯತ್ಯಾಸ ಆಗ್ತದೆ. ಅದೇ ಕೆಚ್ಚು ಎಣ್ಣೆ ಇರ್ತಕ್ಕಂಥ ಒಂದು ಮರನೇ ಕೆಚ್ಚು, ಅದು ಕೂಡ ವ್ಯತ್ಯಾಸ ಆಗತ್ತೆ. ಅಲ್ಲಿರ್ತಕ್ಕಂಥ ಗಂಧದ ಎಣ್ಣೆಯ ಪ್ರಮಾಣ ಕೂಡ ವ್ಯತ್ಯಾಸ ಆಗತ್ತೆ. ಇದನ್ನು ನಾವು ನಮ್ಮ ಜಮೀನಿನೊಳಗೆ ಎಷ್ಟು ವರ್ಷ ಬಿಡ್ತೀವಿ ಅಷ್ಟು ಲಾಭ ಆಗು ಅಂತ ನಮಗುತ್ತೆ. ಹೌದು, ಹಾಗಾಗಿ ನಾವು ಕನಿಷ್ಠ ಇಷ್ಟು ವರ್ಷ ಆದರೂ ಬಿಡಬೇಕು, ಅಲ್ಲಿ ತನಕ ನಾವು ಕಟಾವು ಮಾಡಲೇಕೂಡುದು ಅನ್ನುವಂಥದ್ದು ಇರ್ತಾ ಇದ್ರಲ್ಲಿ. ಹೌದು, ಈಗ ಅದು ಒಂದು ಒಂದು ನಿರ್ದಿಷ್ಟ ಅವಧಿ ಇದೆ. ಅತಿ ಕಡಿಮೆ ಅವಧಿ ಅಂತಂದ್ರೆ 16-18 ವರ್ಷ ತನಕ ನಾವು ನಮ್ಮ ಭೂಮಿಯಲ್ಲಿ ಅಥವಾ ಜಮೀನಲ್ಲಿ ಗಂಧವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅಷ್ಟು ಅವಧಿ ಅದು 55 cm ಬೆಳೀಲಿಕ್ಕೆ ಬೇಕಾಗ್ತದೆ. ಈಗ 55 cm ಯಾಕೆ ಬೇಕಂತೆ, ಅಷ್ಟು ದಪ್ಪ ಯಾಕೆ ಬೇಕಂತ ಹೇಳಿದ್ರೆ ನಾವು ಮಾರಾಟ ಮಾಡ್ಬೇಕಾದ್ರೆ ಅಥವಾ ಈಗ ಏನಾದರೂ ಕರ್ನಾಟಕ ಏನೋ ಸೋಪ್ ಇದೆಯಲ್ಲ ಮೈಸೂರು ಸ್ಯಾಂಡಲ್ ಸೋಪ್, ಅವ್ರು ಏನಾದ್ರು ಅದನ್ನ ಖರೀದಿ ಮಾಡ್ಬೇಕಂದ್ರೆ 55-60 cm ಗರ್ತನ್ನು ಮೆಜರ್ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಇದ್ರೆ ತಗೊಳ್ಳೋದಿಲ್ಲ. ಅದು ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ನೋಡಿ ಖರೀದಿ ಆಗೋದಿಲ್ಲ, ಅದರ ಗಾತ್ರ ನೋಡಿ ಖರೀದಿ ಆಗ್ತದೆ. ಸೊ ಈ ಕೆಲವೊಂದು ಬಾರ ದಿನಗಳಲ್ಲಿ ಆ ಎಣ್ಣೆ ಪ್ರಮಾಣ ನೋಡಿ ಕೂಡ ಖರೀದಿ ಮಾಡ್ಬೋದು, ಸ್ಯಾಂಪಲ್ ತೆಗೆದು ಅನಾಲಿಸಿಸ್ ಮಾಡಿ. ಈಗೆಲ್ಲ ರೈತರು ಬೆಳೆಗಾರ ಭಾಳ ಆಗಿದ್ದಾರೆ, ಸಾಕಷ್ಟು ರೈತರು ಶ್ರೀಗಂಧವನ್ನು ಅವ್ರ ಹೊಲಗಳಲ್ಲಿ 4-20 ಎಕರೆ ತನಕ ಹಾಕಿದ್ದಾರೆ. ಸೊ ಅಂಥ ರೈತರು ಭಾಳಷ್ಟು ಜನ ಇದ್ದಾರೆ. ಈಗ ನೀವು ಹೇಳಿದರೆ ಒಂದು 14-16 ವರ್ಷ ಇಲ್ಲಿ ತನಕನೂ ಬಿಡ್ಬೋದು ಅಂತೇಳಿ, ಅಲ್ಲಿ ತನಕ ನಾವು ಏನೇನು ಕ್ರಮಗಳನ್ನು ಅಲ್ಲಿ ತಗೋಬೇಕು ಅಂದರೆ ಇಂಟರ್ ಕಲ್ಟಿವೇಷನ್ ಅಂತ ಅಂತರ್ ಬೇಸಾಯ ಆಗಿರ್ಬೋದು ಅಥವಾ ಟ್ರಿಮ್ಮಿಂಗ್ ಮಾಡೋದಾಗಿರ್ಬೋದು ನೀರಿನ ನಿರ್ವಹಣೆ ಆಗಿರ್ಬೋದು ಇಲ್ಲೆಲ್ಲಾದ್ರು ಹೇಗೆ ಮಾಡ್ಬೋದು? ಈಗ ನಾವು ಉತ್ಕೃಷ್ಟವಾದ ಬೆಳೆ ತಗೋಬೇಕಂದ್ರೆ ಅದಕ್ಕೆ ಬೇಕಾದಂಥ ಸವಲತ್ತನ್ನು ನಾವು ಕೊಡಬೇಕು. ಅದಕ್ಕೆ ಮುಖ್ಯವಾಗಿ ಪೋಷಕಾಂಶ ಮತ್ತು ತೇವಾಂಶ ಎರಡೂ ಬೇಕೇ ಬೇಕು. ಈಗ ನಾವು ಬಯಲುಸೀಮೆಯಲ್ಲಿ ಆದರೆ ಅದರದ್ದು ನಾವು ನಿರ್ವಹಣೆ ಬೇರೆ ಆಗುತ್ತೆ, ಮಲೆನಾಡಲ್ಲಿ ಆದರೆ ನಿರ್ವಹಣೆ ಬೇರೆ ಆಗುತ್ತೆ. ಒಂದೇಳೆ ನಾವು ಇವಾಗ ಮಲೆನಾಡಲ್ಲೇ ನಾವು ಮಾಡ್ಬೇಕಂದ್ರೆ ಸ್ವಲ್ಪ ಆದಷ್ಟು ಬಿಸಿಲಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಅದನ್ನು ಹಚ್ಚಬೇಕು. ಇಳಿಜಾರು ಪ್ರದೇಶದಲ್ಲೂ ಹಾಕ್ಬೋದು ಅದನ್ನು, ಆದರೆ ಅಲ್ಲಿ ನಾವು ಏನು ಮಾಡಬೇಕು, ಕಾಂಟೂರ್ಸ್ ಅಂತ ಅಲ್ಲಿ ಮಾಡಿ ಅಲ್ಲಿ ನೀರನ್ನು ಬಸಿದವಂಗೆ ಮಾಡಿ ನೀರು ಲಭ್ಯತೆಯನ್ನು ಮಾಡ್ತಿರ್ಬೇಕು. ಅದಕ್ಕೆ ಹೆಚ್ಚಿನ ನೀರು ಬೇಕಾಗೋದಿಲ್ಲ, ಆದರೆ ಅಗತ್ಯವಾಗಿ ಎಷ್ಟು ಬೇಕೋ ನೀರು ಅಷ್ಟು ಅದಕ್ಕೆ ಬೇಕೇ ಬೇಕಾಗತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಇಲ್ಲಾಂದರೆ ವರ್ಮಿ ಕಾಂಪೋಸ್ಟ್ ಇಂಥವು ಕೊಟ್ಟಿಗೆ ಗೊಬ್ಬರ ಇಂಥವನ್ನಾದ್ರು ಕೊಟ್ಕೊಂಡು ನಾವು ಅದಕ್ಕೆ ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. ಅದು ನಾವು ಎಷ್ಟು ಕೊಡ್ತೀವೋ ಅಷ್ಟು ಅದು ಉತ್ಕೃಷ್ಟವಾಗಿ ಬೆಳೀತದೆ, ಅದರ ದಪ್ಪ ಜಾಸ್ತಿ ಆಗತ್ತೆ, ಅದರ ಕೆಚ್ಚು ಕೂಡ ಪ್ರಮಾಣ ಜಾಸ್ತಿ ಆಗತ್ತೆ, ನಮಗೆ ಆದಾಯ ಕೂಡ ಜಾಸ್ತಿ ಆಗತ್ತೆ. ಅದು ತೂಕದ ಮೇಲೆ, ಅದು ಗಂಧ ಒಂದೇ ತೂಕದ ಮೇಲೆ ನಾವು ಮಾರಾಟ ಮಾಡಬೇಕಾಗಿರೋದು. ಕನಿಷ್ಠ ನಮ್ಮ ರೈತನಿಗೆ ಒಂದು 16-18 ವರ್ಷದಲ್ಲಿ ಒಂದು 20 kg ಆದರೂ ಒಂದು ಶ್ರೀಗಂಧದ ಕೆಚ್ಚು ಬರಬೇಕು. ಮರ ಒಂದು ಮರದಲ್ಲಿ 20 kg ಬಂದರೆ ಅದ್ರ ಈಗಿನ ರೇಟ್ 5,000 rupees ಅಂತಂದರೆ ಅಲ್ಲಿಗೆ ಒಂದು ಮರಕ್ಕೆ 1,00,000 rupees ಅಂದಾಜು. ಸೊ ಆ ನಿಟ್ಟಿನಲ್ಲಿ ನಾವು 16-18 ವರ್ಷ ತನಕ ಏನು ಬಿಡ್ತೀವಿ ಅದಕ್ಕೆ ಪೋಷಕಾಂಶಗಳು ಮತ್ತು ನೀರಿನ ಕೊರತೆ ಇಲ್ಲದಂಗೆ ನೋಡ್ಕೋಬೇಕು. ಅತಿಯಾಗಿ ನೀರು ಬಿಡೋದು ಬೇಡ, ಹಂಗಂತೇಳಿ ಹೆಚ್ಚಿಗೆ ನೀರು ಇಲ್ಲದಂಗೆ ಆಗ್ಲೂಬಾರ್ದು. ತೇವಾಂಶ ಇದ್ರೆ ಸಾಕು ಅದಕ್ಕೆ. ತೇವಾಂಶ ನಿರ್ವಹಣೆ, ನೀರಿನ ನಿರ್ವಹಣೆ ಅಲ್ಲ, ತೇವಾಂಶ ನಿರ್ವಹಣೆ ಅದಕ್ಕೆ ಸಹ ಕೆಲವೊಂದು ಒದಕ್ಕೆ ಹಾಕಿದ್ರೆ ನಾವು ತೇವಾಂಶ ನಿರ್ವಹಣೆ ಮಾಡೋಕ್ಕಾಗತ್ತೆ. ಕೆಲವೊಂದು ಆದರೂ ಬುಡದ ಸುತ್ತ ಒಂದು ಮೀಟ್ರು ಹಿಂಗೆ ನಾವೇನು ಒದಕ್ಕೆ ಹಾಕಿದರೆ ಅದು ಕೊಳತು ಗೊಬ್ಬರನೂ ಆಗ್ತದೆ, ಆನಂತರ ತೇವಾಂಶವನ್ನು ಕೂಡ ಕಾಪಾಡ್ತದೆ. ಈ ದೃಷ್ಟಿಯಲ್ಲಿ ಒದಕ್ಕೆ ಹಾಕೋದ್ರಿಂದ ಎರಡನ್ನೂ ಮಾಡ್ಬೋದು. ಇದು ಮಲೆನಾಡಿಗೂ ಅಪ್ಲೈ ಆಗತ್ತೆ, ಬಯಲುಸೀಮೆಗೂ ಕೂಡ ಅಪ್ಲೈ ಆಗುತ್ತೆ. ಅಲ್ಲಿ ಮಧ್ಯೆ ಜಾಗ ಇರುತ್ತೆ, ಅದರ ಜೊತೆಗೆ ನಾವು ಈಗ ತ್ಯಾಜ್ಯ ಹಾಕ್ಬೇಕಂದ್ರೆ ಕೃಷಿ ತ್ಯಾಜ್ಯ ಆಗಿರ್ಬೋದು ಅಥವಾ ಅದರದೇ ಅಂತ ಎಲೆ ಆಗಿರ್ಬೋದು ಇಂಥವೆಲ್ಲಾನು ಬಳಸ್ಕೋಬೇಕು. ಅದನ್ನೇ ನಾವು ಒದಕ್ಕೆ ಅಂತ ಹೇಳಿದ್ವಿ. ಈಗ ಬೇರೆ ಕಡೆಯಿಂದಲೂ ತಂದಾಕ್ಬೋದು, ಅಲ್ಲೇ ಇದ್ದದ್ದನ್ನು ಕೂಡ ಹಾಕ್ಬೋದು. ಈಗ ತೋಟಗಳಲ್ಲಿ ಆದ್ರೆ ಏನಾಗತ್ತೆ, ಅದು ಒದಕ್ಕೆ ಸಹಜವಾಗಿ ಹಾಕ್ತಾರೆ ಅಲ್ಲಿ. ಆದ್ರೆ ನಾವು ಬರೀ ಒಂದು ಬಯಲು ಪ್ರದೇಶದಲ್ಲಿ ನಾವು ಬೆಳೆಸಿದಾಗ ಅದಕ್ಕೆ ಒದಕ್ಕೆಯನ್ನು ಹಾಕ್ಲೇಬೇಕು. ಸುತ್ತ ಅದಕ್ಕೆ ಏನ್ ಹೇಳ್ತೀವಿ, ನೀರ್ನಿಲ್ಲ ಹಂಗೆ ಮಾಡ್ಬೇಕಾಗತ್ತೆ. ಅಲ್ಲೇ ಇದ್ದ ನೀರು ಅಲ್ಲೇ ಇಂಗ್ಬೇಕು, ಆವಿಯಾಗೋ ಪ್ರಮಾಣ ಕಡಿಮೆ ಮಾಡ್ಬೇಕಂತ ಒದಕ್ಕೆ ಬೀಳಲೇಬೇಕು. ಹೆಚ್ಚಿನ 15-20 ದಿವಸಕ್ಕೆ ಒಂದ್ಸಲ ನೀರನ್ನು ಕೊಡಬೇಕು. ಭೂಮಿ ಆಧಾರದ ಮೇಲೆ ಇದನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಮಧ್ಯೆ ನಾವು ಟ್ರಿಮ್ಮಿಂಗ್ ಅಂತ ಹೇಳಿದ್ವಲ್ಲ, ಅದು ಅವಶ್ಯಕತೆ ಇದೆಯಾ ಅಂತ? ಅದರ ಅವಶ್ಯಕತೆ ಇಲ್ಲ, ಆದರೆ ಎರಡು ಉದಾಹರಣೆಗೆ 2 BT ಮಧ್ಯೆ ಒಂದು ಶ್ರೀಗಂಧ ಇದೆ, 2 BT ರೆಂಬೆಗಳು ಶ್ರೀಗಂಧವನ್ನ ನೆರಳಲ್ಲಿ ತರಬಾರ್ದು. ಅವಾಗ ಇದು ನೆರಳಲ್ಲೇ ಆಗ್ಬಿಡ್ತದೆ ಹೆಚ್ಚಿನ ಭಾಗ, ಯಾವ ದಿಕ್ಕಲ್ಲಿ ಹಾಕ್ತಾರೆ ಅಥವಾ ದಿಕ್ಕಿನ ಮೇಲೂ ಹೋಗ್ತದೆ, ಆದರೂ ಕೂಡ ಅದ್ರ ನೆರಳು ಜಾಸ್ತಿ ಶ್ರೀಗಂಧ ಮೇಲೆ ಬೀಳಬಾರ್ದು. ಸುಮಾರು 70% ಇದಕ್ಕೆ ಬಿಸಿಲು ಬಿದ್ದರೆ ಸಾಕಾಗತ್ತೆ. ಬಿಸಿಲಿನ ಪ್ರಮಾಣದಲ್ಲಿ 70% ಇನ್ನು 30% ನೆರಳಿದ್ರು ಆಗ್ತದೆ, ಆದರೆ ಹೆಚ್ಚಿನ ಭಾಗ ಬಿಸಿಲೇಬೇಕು. ಮತ್ತೆ ಅದರಿಂದ ಬೀಜ ಅದೆಲ್ಲನೂ ಸಿಗ್ತಾ ಇರುತ್ತೆ? ಅದು ಪ್ರತಿ ವರ್ಷ ಬೀಜ ಬಿಡ್ತದೆ, ಆ ಬೀಜದಿಂದಲೂ ಕೂಡ ಸಸಿಗಳನ್ನು ಮಾಡ್ಬೋದು. ಬೀಜ ಕಲೆಕ್ಟ್ ಮಾಡಿ ಕೆಲವರೆಲ್ಲ ಮಾಡ್ತಿದ್ದಾರೆ, ಸಸಿಗಳನ್ನು ಮಾಡ್ತಿದ್ದಾರೆ. ದೊಡ್ಡ ಮರಗಳಿಂದೆಲ್ಲ ಕಲೆಕ್ಟ್ ಮಾಡಿ ಮಾಡ್ಬೇಕಂತಿದೆ, ಆದರೆ ದೊಡ್ಡ ಮರಗಳೇ ಈಗ ಇದನ್ನು ಸಿಗ್ತಾ ಇಲ್ಲ. ಈ ಕೇರಳ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಅಂಥ ದೊಡ್ಡ ಮರ ಇರತಕ್ಕಂಥ ಪ್ರದೇಶ ಕಾಣಿಸ್ತಾ ಇಲ್ಲ. ಸಿಕ್ಕರೂ ಸ್ವಲ್ಪ ಅವು ಬೀಜ ಕಲೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಕಡಿಮೆ. ಹಾಗಾಗಿ ನಾವು ಈ ಗಂಧ ಅಂದರೆ ಒಂದು ಗಿಡಕ್ಕೆ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಅಂದಾಗ ಅದು ಒಂದು ರೀತಿಯಿಂದ ಇಡೀ ನಮ್ಮ ಭೂಮಿಯೊಳಗೆ ಚಿನ್ನವನ್ನು ಚೆಲ್ಲಿ ಬಂದು ಮನೆಯಾಗ ಮಲ್ಕೊಂಡಂಗೆ ಇರುತ್ತೆ. ಹಾಗಾಗಿ ಅದನ್ನ ಕಾಪಾಡ್ಕೋಬೇಕಲ್ಲ, ಕಳ್ಳರಿಂದ ಕಾಪಾಡ್ಕೊಳ್ಳೋದು ಹೇಗೆ? ಈಗ ಕಳ್ಳರಿಂದ ಕಾಪಾಡ್ಕೊಳ್ಳೋದು ಬಹಳ ಕಷ್ಟಕರ, ಹಂಗಂತ ಹೇಳಿ ಬೆಳೆಯೋದು ಬಿಡಕ್ ಆಗೋದಿಲ್ಲ. ಈಗ ಪ್ರತಿಯೊಂದು ಯಾವುದೇ ಬೆಳೆ ಬೆಳೆದ್ರು ಪ್ರಾಣಿ ಪಕ್ಷಿಗಳು ಎಲ್ಲ ತಿಂದು ಕಳ್ಳ ಕಾಕರು ಎಲ್ಲ ಬಿಟ್ಟದ್ದೇ ಬೆಳೆಯ ರೈತನ ಸಿಗೋದು. ಇದು ತರ ಅದೇ ತರನೇ ಈಗ ಪ್ರಾಣಿ ಪಕ್ಷಿಗಳು ಅದನ್ನ ಉಪಯೋಗ ಮಾಡ್ಕೊಳ್ತವೆ, ಜೊತೆಗೆ ಕಳ್ಳರು ಕೂಡ ಇದ್ರ ಮೇಲೆ ಕಣ್ಣು ಹಾಕಿರ್ತಾರೆ. ಅವುಗಳನ್ನ ಎಲ್ಲ ಬೇರೆ ಬೇರೆ ವಿಧಾನಗಳು ಬಂದಿದಾವೆ. ಈಗ ಚಿಪ್ ಹಾಕ ವಿಧಾನ ಬಂದಿದೆ, CC ಕ್ಯಾಮ್ರಾಗಳಂತ ಬಂದಿದ್ದಾವೆ, ಇನ್ನೂ ಬೇರೆ ಬೇರೆ ಅವ್ರದೇ ಆದಂಥ ವಿಧಾನಗಳನ್ನು ಬಳಸಿಕೊಂಡು ಕಳ್ಳರು ಅಲ್ಲಿ ಹೋಗ್ದಂಗೆ ನೋಡ್ಕೊಳ್ಳೋದು ಬೆಳೆಗಾರನ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬೇಕಾಗತ್ತೆ. ಈಗ ಒಂದು ದಪ್ಪವಾದ ಮರಕ್ಕೆ ಚಿಪ್ಪನ್ನು ಹಾಕಿ ಅಡಿಬಳಸೋದು ಈಗ ಅಲ್ಲೇ ಬಂದಿದೆ. ಅದು ಇವರಿಗೆ ಅಲರಾಮ್ ಕೊಡ್ತದೆ, ಆ ಮರಕ್ಕೆ ಏನು ಒಂದು ಹೊಡೆತ ಬಿದ್ದರೂ ಕೂಡ ಇವರು ಯಾವುದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ಗೆ ಅಲರಾಮ್ ಬರ್ತದೆ. ಬಂದ ತಕ್ಷಣ ಇವರು ಇಂಥದ್ದೇ ಮರಕ್ಕೆ ಇವತ್ತು ಸ್ವಲ್ಪ ಕಷ್ಟ ಬಂದಿದೆ ಅಂತ ತಿಳ್ಕೊಂಡು ಇಮ್ಮಿಡಿಯೇಟ್ ಹೋದಾಗ ಅದನ್ನ ಉಳಿಸ್ಕೋಬೋದು. ಸುತ್ತ ತಂತಿ ಬೇಲಿ ಹಾಕೋದು ಇಂಥವೆಲ್ಲದೂ ಮಾಡ್ಕೊಂಡು ಒಂದೆಲ್ಲ 3-4 ನಮೂನಿ ಪದ್ಧತಿಗಳನ್ನು ಬಳಸ್ಕೊಂಡು ನಮಗೋಸ್ಕರ ಆದರೂ ಮುಂದಿನ ಒಂದು ಪೀಳಿಗೆಗಾದರೂ ಕೂಡ ಅದನ್ನು ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಕನ್ನಡದಲ್ಲಿ ಗಂಧವನ್ನು ಯಥೇಚ್ಛವಾಗಿ ಬೆಳೆಸ್ಬೇಕು, ಉಳಿಸ್ಬೇಕಾಗಿದೆ. ಹಾಗಾಗಿ ಸ್ವಲ್ಪ ಶ್ರಮ ಅಗತ್ಯ. ಎಷ್ಟೋ ಜನ ಈ ಚಿಪ್ಪು ಬಗ್ಗೆ ಹೇಳಿದ್ರಲ್ಲ, ಅದು ಒಂಥರ ಹಾಸ್ಯ ಮಾಡ್ನಾಗ್ತಾರೆ, ಅದೆಲ್ಲ ಸುಳ್ಳು, ಎಲ್ಲಿ ನಡೆಯುತ್ತೆ, ಮಳೆ ಗಾಳಿ ಬಿಸಿಲು ಇದ್ರೊಳಗೆಲ್ಲ ತಡ್ಕೊಳ್ತಾವನು? ಇಲ್ಲ, ಅದು ಟೆಕ್ನಾಲಜಿ ಬಂದಿದೆ, ಈಗ ನಾವು ನೋಡಿದ್ದೀವಿ. ಅದು ಅದರ ಅವಧಿ ಆಯಸ್ಸು 1.5 ವರ್ಷ ಇದೆ, ಅದರ ಬ್ಯಾಟ್ರಿ ಆಯಸ್ಸು ಅದು, ಆ ಬ್ಯಾಟ್ರಿ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮರ ಯಾವ ಬಣ್ಣ ಇದೆಯೋ ಅದೇ ಬಣ್ಣದ ಚಿಪ್ಪನ್ನು ಹಾಕ್ತಾರೆ. ಹಾಗಾಗಿ ಆ ಬಣ್ಣ ಮರದ ಬಣ್ಣ ಇದ್ದಿದ್ರಿಂದ ಅವರಿಗೆ ರಾತ್ರಿ ಹೊತ್ತು ಕಳ್ಳರು ಬರೋದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ. ಏನು ಅಗಲತ್ತು ನೋಡ್ಕೊಂಡು ಹೋಗಿ ರಾತ್ರಿ ಹೊತ್ತು ಬರೋಂಥ ಕಳ್ಳರಿಗೆ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ನೋಡ್ಕೊಂಡಿದ್ದು ನೋಡ್ದಲ್ನೆಯ ರಾತ್ರಿ ಹೊತ್ತಿನ ತಗಡೆ ಬಂದರೆ ಅಂತಂದಾಗ ಈಸಿಯಾಗಿ ಅವ್ರು ಸಿಕ್ಕಾಕೊಂತಾರೆ. ಯಾಕಂದರೆ ಆ ಮರದ ಒಂದು ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅದು ನಮಗೆ ರಿಂಗ್ ಕೊಟ್ಬಿಡ್ತದೆ. ಹಾಗಾಗಿ ಅವು ಹಾಸ್ಯಾಸ್ಪದ ಏನಿಲ್ಲ, ಅದು ಇದು ಈಗ ಸದ್ಯ ಪ್ರಚಲಿತ ಇದೆ. ಈಗೆಲ್ಲ ಕೆಲವರು ಹಾಕಿದ್ದಾರೆ, ಆದರೆ ಅದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಅದರ ಒಂದು ಕಾಸ್ಟ್ ಕಡಿಮೆ ಆಗ್ಬೋದು. ಅಂದರೆ ಜನ ಜಾಸ್ತಿ ಅದನ್ನು ತೊಗೊಳಕತ್ರು ಅಂದರೆ ಮಾಸ್ ಪ್ರೊಡಕ್ಷನ್ ಆಗುತ್ತೆ, ಅದ್ರ ಬೆಲೆ ಕಡಿಮೆ ಆಗ್ಬೋದು. ಇನ್ನೂ ಹೆಚ್ಚಿನ ಅಂತಂದ್ರೆ ತಂತಿ ಬೇಲಿ ಮುಟ್ಟಿದ್ರೆ ಇದು ರಿಂಗ್ ಮಾಡ್ತಕ್ಕಂತ ಪದ್ಧತಿನೂ ಬರ್ತವೆ. ಸೊ ಅವು ಬಂದಾಗ ಇನ್ನೂ ಅನುಕೂಲ ಆಗುತ್ತೆ. ದಾಟಿದ್ರೆ ದಾಟಕ್ಕೆ ಆಗೋದಿಲ್ಲ, ಆವಾಗ ರಿಂಗ್ ಆಗ್ಬಿಡ್ತದೆ. ಸೊ ಅಂತವು ಬಂದಾಗ ಇನ್ನೂ ಅನುಕೂಲ ಆಗ್ತದೆ. ಇನ್ನೂ CC ಕ್ಯಾಮರಾ ಹಾಕೊಂಡಾಗ ನಾವು ಮನೇಲಿ ಕುತ್ಕೊಂಡೆ ನೋಡ್ಬೋದು ಅಲ್ಲಿ. ಸೊ ಇಂತೆಲ್ಲ ಇವಾಗ ಟೆಕ್ನಾಲಜಿ ಇದೆ, ತಾಂತ್ರಿಕತೆ ಇದೆ ಈಗ. ಆದ್ರೆ ಅದನ್ನ ರೈತರ ಮಟ್ಟದಲ್ಲಿ ತಗೊಂಡೋಗೋದು ಇನ್ನೂ ಬರಬೇಕಾಗಿದೆ. ಈಗ ತಾವು ಒಬ್ಬ ವಿಜ್ಞಾನಿನೂ ಹೌದು, ಮತ್ತೆ ಇಂಥ ಒಂದು ತೋಟ ಮಾಡಬೇಕು, ಶ್ರೀಗಂಧದ ತೋಟ ಅಂತೇಳಿ ಗುರಿ ಕೂಡ ತಮಗಿದೆ. ಮುಂದಿನ ರಿಸ್ಕ್ ಇಂತಿಂಥದ್ದಿದೆ, ಅದನ್ನ ನಾವು ತಗೊಳ್ಳುವಂತ ಶಕ್ತಿ ನಮಗಿರಬೇಕು, ಅಥವಾ ಇದಕ್ಕೆ ರೋಗ ಬರುತ್ತೆ ಅಥವಾ ಕೀಟ ಬರುತ್ತೆ ಅಥವಾ ಇಂಥ ತೊಂದರೆ ಬರಬಹುದು, ಹಿಂಗೇನಾದ್ರು ಇರುತ್ತಾ? ಯಾವುದೇ ಒಂದು ಬೆಳಿಬೇಕಾದ್ರೂ ನಮ್ಮ ಮನ ಒಂದು ದೃಢ ಮನಸ್ಸು ಬೇಕು. ನಾವು ದೃಢ ಮನಸ್ಸಿದ್ದಾಗ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು. ಆ ದೃಷ್ಟಿಯಲ್ಲಿ ಇದು ಶ್ರೀಗಂಧ ಬೆಳೆಯೋದು ಏನೋ ದೊಡ್ಡ ಕಷ್ಟಕರ ಅಲ್ಲ. ಬಹಳ ಜನ ಕಳ್ಳರಿಗೆ ಹೆದರಿಕೊಂಡು ನಾವು ಹಾಕದ್ ಬೇಡ, ನಮಗೆ ಜೀವ ಬಹಳ ಮುಖ್ಯ, ಶ್ರೀಗಂಧಕ್ಕಿಂತಲೂ ಜೀವನ ಮುಖ್ಯ ಅಂತ ಹೇಳ್ತಾರೆ. ಆದ್ರೆ ಶ್ರೀಗಂಧ ಬೆಳೆದು ಇವಾಗ ಲಾಭ ತಗೊಂಡ್ರು ಬಹಳ ಜನ ಇದಾರೆ. ಹಂಗಂತೇಳಿ ಕಳ್ಳರು ಕಾಕರಿಗೋಸ್ಕರ ಹೆದರಿಕೊಂಡು ಬೆಳೆಯದಿರೋದು ದುರ್ಲಭ. ಆದ್ರೆ ನಾವು ಬೆಳೆದಲ್ಲಿ ನಮಗೆ ಸಿಗ್ತದೆ ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಭಾಗ ಬೇರೆಯವರು ತಗೊಂತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಎಲ್ಲದೂ ತಗೊಂಡೋಗಕ್ ಆಗೋದಿಲ್ಲ, ಎಲ್ಲದೂ ತಗೊಂಡೋಗಕ್ ಆಗೋದಿಲ್ಲ. ಆದ್ರೆ ನಾವು ಬೆಳೆದಕ್ಕೆ ನಮ್ಮ ಶ್ರಮಕ್ಕೆ ಎಷ್ಟು ಬೇಕೋ ಅಷ್ಟು ದೇವ್ರು ಕೊಟ್ಟೆ ಕೊಡ್ತಾನೆ. ದೇವರ ಮೇಲೆ ಭಾರ ಹಾಕಿ ನಮ್ಮ ಶ್ರಮವನ್ನ ಹಾಕಿದ್ರೆ ನಮ್ಗೆಂದು ಭೂಮಿ ತಾಯಿ ಒಲ್ದೇ ಕೈ ಬಿಡಲ್ಲ. ಹಾಗಾಗಿ ಈ ಗಂಧದ ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳುವಂತ ರೈತರಿಗೆ ಇಂಥ ಇಷ್ಟು ವಯಸ್ಸಿನ ಸಸಿಗಳನ್ನ ತಗೊಳ್ರಿ, ಹಿಂಗೇ ಇರಬೇಕು, ಇಷ್ಟು ಆರೋಗ್ಯಪೂರ್ಣವಾಗಿನೇ ಇರಬೇಕು, ಅಂಥದ್ದು ಹಂಗಿದ್ರೆ ಮಾತ್ರ ಆಯ್ಕೆ ಮಾಡ್ಕೊಡ್ರಿ, ಹಂಗೇನ್ರಿ ಇರುತ್ತೆ ಆಯ್ಕೆ ಮಾಡ್ಕೊಳ್ಳಿ? ಇದೆ, ನಾವು ಸಣ್ಣ ಸಸಿ ಅಂತ ಅಂಡೋಗಿ ಹೊಲದಲ್ಲಿ ಹಾಕಕ್ಕೆ ಆಗೋದಿಲ್ಲ. ಸಣ್ಣ ಸಸಿ ಅದು ಬಿಸಿಲಲ್ಲಿ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರ್ತದೆ. ಹಾಗಾಗಿ ಕನಿಷ್ಠ ಅಂತಂದ್ರೆ ನಾವು 1-1.5 ವರ್ಷದ ಸಸಿಯನ್ನು ಹಾಕಿದ್ರೆ ಬಹಳ ಒಳ್ಳೇದು. ಆ ಸಸಿ ಎತ್ತರ 1.5 ಅಡಿಯಿಂದ 2 ಅಡಿ ಇದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ನಾವು 1 ಅಡಿಯಿಂದ 1.5 ಅಡಿ ಭೂಮಿಯಲ್ಲೇ ಸಸಿಯನ್ನು ಹಾಕ್ಬೇಕಾಗತ್ತೆ. ಆವಾಗ ಅದು ಅಲ್ಲಿರ್ತಕ್ಕಂಥ ತೇವಾಂಶಕ್ಕೆ ಹೊಂದ್ಕೊಂಡು ಬೆಳೀಲಿಕ್ಕೂ ಅನುಕೂಲ ಆಗತ್ತೆ. ಹಾಗಾಗಿ ಕನಿಷ್ಠ ಒಂದು ವರ್ಷದ ಸಸಿಯನ್ನು ನಾವು ಹಾಕ್ಬೇಕಾಗತ್ತೆ. ಕನಿಷ್ಠ ಒಂದೂವರೆ ವರ್ಷದ ಸಸಿ ಇದು ಇನ್ನೂ ಒಳ್ಳೇದು. ಅದು ಎಷ್ಟು ದೃಢಕಾಯಿರ್ತದ ಸಸಿ ಅಷ್ಟು ಅದು ಅಲ್ಲಿ ಹಾಕಿದ್ದ ಸಸಿ ಬೆಳೀತದೆ. ಸಣ್ಣ ಸಸಿ ಹಾಕಿದ್ರೆ ಅಲ್ಲಿ ಸತ್ತವ ಸಸಿಗಳೇ ಜಾಸ್ತಿ ಆಗ್ತವೆ, ಅದಕ್ಕೆ ಶಕ್ತಿ ಇರೋದಿಲ್ಲ, ಬಿಸಿಲಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹೀಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಒಂದು ವರ್ಷದ ಮೇಲ್ಪಟ್ಟ ಸಸಿಗಳನ್ನು ಅಥವಾ ಎರಡು ವರ್ಷದ ಒಳಗಿನ ಸಸಿಗಳನ್ನು ಸಿಗೋದ ಕಷ್ಟ ಇದೆ. ಎರಡು ವರ್ಷ ತನಕ ಯಾರು ಕೂಡ ಅವನ್ನ ನೋಡೋದಿಲ್ಲ, ಆದರೆ ಒಂದು ವರ್ಷ ತನಕ ಈಗೆಲ್ಲ ನೋಡ್ತಾ ಇದ್ದಾರೆ. ಒಂದು ವರ್ಷದ ಸಸಿಗಳನ್ನು ಹಾಕಿದ್ರೆ ಇನ್ನೂ ಒಳ್ಳೇದು. ಹೆಚ್ಚಿನ ಭಾಗ ಕೆಳಗಡೆ ಒಂದು ಫೂಟ್ ಆದರೂ ಕೂಡ ಕೆಳಗಡೆ ಹಾಕ್ಬೇಕು ನಾವು. ಒಂದು ವೇಳೆ ಹೆಂಗಾಗ್ಲಿಲ್ಲ ಅಂದ್ರೆ ನಾವೇ ಸಸಿ ತಂದು ಒಂದಿಷ್ಟು ದಿನ ನಾವೇ ಬೆಳೆಸಿ ಒಂದು ವರ್ಷ ಆದ್ಮೇಲೆ ಹಾಕೋದು ಒಳ್ಳೇದು. ಹಂಗ ಮಾಡ್ಬೋದು. ಆ ಒಂದು ನೀರನ್ನ ಲಭ್ಯತೆ ನೋಡ್ಕೊಂಡು ಕೆಲವರು ಮಾಡ್ಬೋದು. ಈಗ ಒಂದು ದಾವಣಗೆರೆಯಲ್ಲಿ ಒಂದು ಫೋರಮ್ ಆಗಿದೆ, ಅವರು ಸಸಿಗಳನ್ನು ತಂದು ಅವರೇ ಎಲ್ಲ ಪೋಷಣೆ ಮಾಡಿ ಬೇಕಾದಂಥ ರೈತರಿಗೆ ಅವ್ರು ಕೊಡ್ತಾ ಇದ್ದಾರೆ. ಅದು ಕಡಿಮೆ ಮಾರ್ಜಿನ್ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಅವರೊಬ್ಬ ರೈತರೇ, ಅವರು ರೈತರಾಗಿ ಆ ಕೆಲಸ ಮಾಡ್ತಿದ್ದಾರೆ. ಸೊ ಹೆಚ್ಚಿನ ಭಾಗ ನಮಗೆ ಯಾರೇ ಬಂದರೂ ಕೂಡ ರೈತರು, ಆ ರೈತರು ನಾವು ತೋರಿಸ್ತೀವಿ, ಬೇರೆ ಬೆಳೆದ ರೈತರುಗಳನ್ನು ನಾವು ಹೇಳ್ತೀವಿ. ಸೊ ರೈತರಿಂದ ರೈತರಿಗೆ ಇದು ಬೆಳಿಬೇಕೆ ವಿನಃ ಬೇರೆಯವರಿಂದ ಆದರೆ ಕಷ್ಟ. ಹಾಗೆ ಒಬ್ಬ ರೈತರು ಬೆಳೆದು ಇನ್ನೊಬ್ಬ ರೈತ ಅದನ್ನು ಅವಲಂಬಿಸ್ತಾನೆ, ಅದೇ ಪ್ರಕಾರ ಬೆಳೆಯಲಿಕ್ಕೆ ಅನುಕೂಲ ಆಗತ್ತೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸಾವಿರಾರು ಎಕರೆ ರೈತರ ಹೊಲಗಳಲ್ಲಿ ಈ ಶ್ರೀಗಂಧ ಇರಬೇಕಮ್ಮ ನಮ್ಮ ಆಸೆ. ಇಲಾಖೆ ಆಗಿರ್ಬೋದು ಮತ್ತು ಅರಣ್ಯ ಮಹಾವಿದ್ಯಾಲಯ, ಇಲ್ಲಿ ಅದರ ಪೂರಕವಾಗಿ ಏನಾದರೂ ಚಟುವಟಿಕೆಗಳು? ಅರಣ್ಯ ಮಹಾವಿದ್ಯಾಲಯ ಸಿರಿಸಿಯಲ್ಲಿ ಕೂಡ ಈ ಗಂಧದ ಸಸಿಗಳನ್ನು ತಯಾರು ಮಾಡೋ ಒಂದು ಪದ್ಧತಿ ಇದೆ. ನಾವು ವಿದ್ಯಾರ್ಥಿಗಳಿಂದಲೇ ಸಸಿಗಳನ್ನು ತಯಾರು ಮಾಡಿಸ್ತೀವಿ. ಅದನ್ನು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇರ್ತದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡೋದಿಲ್ಲ. ಬೇರೆ ಬೇರೆ ಮರಗಳನ್ನು ಸಸಿಗಳನ್ನು ಮಾಡೋದರಿಂದ ಬೆಳೆದಂಥ ಸಸಿಗಳನ್ನು ನಾವು ರೈತರಿಗೆ ಯೂನಿವರ್ಸಿಟಿ ರೇಟ್ ಇದೆ, ಆ ರೇಟ್ ಪ್ರಕಾರ ಕೊಡ್ತಾರೆ. ಅದಕ್ಕೆ ಒಬ್ಬರು ಸಂಯೋಜಕರು ಇರ್ತಾರೆ, ಆ ಸಂಯೋಜಕರು ಆ ಕೆಲಸವನ್ನು ಮಾಡ್ತಾರೆ. ಮತ್ತೆ ನಮಗೆ ಪ್ರಾಣಿ ಪಕ್ಷಿಗಳ ರಕ್ಷಣೆಗಾಗಿ ಬೇಲಿ ಗೀಲಿ ಅಂತದೆಲ್ಲ ಬೇಕಾಗುತ್ತೆ, ಯಾಕಂದ್ರೆ ಇದು ಒಂದು ರೀತಿಯಿಂದ ಔಷಧಿ ಸಸ್ಯ ಇದ್ದಂಗೆ. ಹೌದು, ಇದು ಶ್ರೀಗಂಧ ಅದು ಔಷಧಿ ಸಸ್ಯನೇ. ಪ್ರಾರಂಭ ಹಂತದಲ್ಲಿ ನಾವು ಸುತ್ತ ಬೇಲಿ ಹಾಕೊಳ್ಳೇಬೇಕು. ಇವಾಗೇನು ಬೇರೆ ಬೇರೆ ಕಾಡು ಪ್ರಾಣಿಗಳು ಅಥವಾ ದನಗಳು ಅಥವಾ ಬೇರೆ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಬೇಕಂದ್ರೆ ಮೊದಲು ನಾವು ಸಸಿ ಹಂತದಲ್ಲಿ ನಾಟಿ ಸಸಿಯನ್ನು ಹಾಕಿದ ಒಂದು 3 ವರ್ಷದ ತನಕ ಸುತ್ತ ಬೇಲಿ ಹಾಕಲೇಬೇಕು. ತದನಂತರನೂ ಕೂಡ ಬೇಲಿ ಬೇಕಾಗ್ತದೆ, ಯಾಕಂದ್ರೆ ನಾವು ರಕ್ಷಣೆ ಅವಾಗ ಗಿಡಕ್ಕೆ ಮಾಡೋದ್ರ ಜೊತೆಗೆ ಇಡೀ ನಮ್ಮ ಏನು ಎಷ್ಟು ಮರಗಳಾಕಿದೆ ಅವನು ಕೂಡ ರಕ್ಷಣೆ ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಹಾಕಿದಿಂದ ಹಿಡಿದು ಕಟಾವು ಮಾಡೋವರೆಗೂ ಕೂಡ ನಮಗೆ ಆ ಬೇಲಿ ಅಥವಾ ಅಲ್ಲಿಯ ರಕ್ಷಣೆ ಅಗತ್ಯ ಇದೆ. ಆ ಒಂದು ರಕ್ಷಣೆಯನ್ನು ಅಲ್ಲಿ ರೈತರು ಅವರವ್ರದೇ ಪದ್ಧತಿಯಲ್ಲಿ ಮಾಡ್ಕೋಬೋದು. ಕೆಲವರು ಲೈವ್ ಬಂಡ್ಸ್ ಅಂತ ಮಾಡ್ಕೊಂತಾರೆ, ಮುಳ್ಳಿನ ಮರಗಳನ್ನು ಬೆಳೆಸ್ತಾರೆ, ಇನ್ನು ಕೆಲವು ತಂತಿ ಬೇಲಿಯನ್ನು ಹಾಕ್ಕೊಂತಾರೆ, ಇಲ್ಲಾಂದರೆ ಟ್ರೆಂಚನ್ನು ಹುಡ್ಕೊಂತಾರೆ. ಈಗ ಬೇರೆ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ, ಅದರಲ್ಲಿ ಯಾವ್ದವ್ರಿಗೆ ಸೂಕ್ತ ಅದನ್ನು ಮಾಡ್ಕೋಬೋದು. ರೋಗ ರುಜಿನ ಏನಿಲ್ಲ. ಈ ಒಂದು ಶ್ರೀಗಂಧಕ್ಕೆ 2 ಇದೆ, ಅದರಲ್ಲಿ ಒಂದು ರೋಗ ಅದು ಗೊತ್ತೇ ಆಗೋದಿಲ್ಲ. ಅದು ಆ ರೋಗ ಬಂದರೆ ಆ ಮರ ಬೆಳವಣಿಗೆ ಆಗಲ್ಲ, ಆದರೆ 100%-1% ಆ ರೋಗ ಬರೋ ಸಾಧ್ಯತೆ. 100%-1% ರೇರ್. ಹಾಗಾಗಿ ಈ ಬೆಳೆಗೆ ಬೇರೆ ಕೀಟಗಳ ಬಾಧೆ ರೋಗಗಳ ಬಾಧೆ ಯಾವ ಇಲ್ಲ. ಒಂಥರ ಕಾಡು ಸಸ್ಯ ಇದು. ಹೌದು, ಇದು ಕಾಡು ಸಸ್ಯ ಇದ್ದಂಗೆ ಇದು ಅದರದ್ದೇ ಆದಂತ ಒಂದು ರೀತಿಯಲ್ಲಿ ಬೆಳೀತದೆ. ಅದಕ್ಕೇನು ಪೋಷಕಾಂಶ ಮತ್ತು ತೇವಾಂಶ ಎರಡನ್ನ ನಾವು ಕೊಡಬೇಕು. ಪಕ್ಕದಲ್ಲಿ ಒಂದು ಜೊತೆಗಾರ ಬೆಳೆಯನ್ನ ಮರವನ್ನ ನಾವು ಬೆಳೆಸಿದ್ರೆ ನಮಗೆ ಬೆಳೆಗಾರ ಬಹಳ ಲಾಭ, ಗಿಡಕ್ಕೂ ಲಾಭ, ಬೆಳೆಗಾರನಿಗೂ ಲಾಭ. ಹಾಗಾಗಿ ಮುಂದೆ ಕಟಾವು ಮಾಡಬೇಕಂತ ಸಂದರ್ಭದೊಳಗೆ ಅದನ್ನ ಥಿನ್ನಿಂಗ್ ಅಂತ ಹೇಳ್ತೀವಿ, ಒಂದು ಗಿಡ ಬಿಟ್ಟು ಇನ್ನೊಂದು ಗಿಡ, ಒಂದು ಗಿಡ ಬಿಟ್ಟು ಇನ್ನೊಂದು ಗಿಡ, ಆ ರೀತಿ ಮಾಡೋದ್ರಿಂದ ಬೇರೆ ಗಿಡಕ್ಕೆ ನಾವು ಸ್ಪೇಸಿಂಗ್ ಕೊಟ್ಟಂಗಾಗುತ್ತೆ ಅಲ್ವಾ, ಆ ರೀತಿ ಮಾಡೋದು ಒಳ್ಳೇದು. ಈಗ ಇದು ಈ ಶ್ರೀಗಂಧದಲ್ಲಿ ಅದನ್ನು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ, ಯಾಕಂತ ಹೇಳಿದ್ರೆ ಈಗ ಒಂದು ತೇಗ ಮಾಡಿದರೆ ಪೋಲ್ ಸೈಜಲ್ಲಿ ಕೆಲವೊಂದು ತೆಗಿತೀವಿ, ಪೋಲ್ ಸೈಜಲ್ಲಿ ಇದರಲ್ಲಿ ಪೋಲ್ ಸೈಜ್ ಏನು ಬರೋದಿಲ್ಲ. ಹಾಗಾಗಿ ಇದನ್ನು ಹಾಗೆ ಬಿಟ್ಟರೆ ಭಾಳ ಒಳ್ಳೆಯದು. ಯಾಕಂದ್ರೆ ನಾವು 16-18 ವರ್ಷ ಏನು ನೋಡ್ಕೊಂತೀವಿ ಅವಾಗ ಏನು ಕೆಚ್ಚು ಏನು ಬರ್ತದೆ, ಅದರ ದಪ್ಪ ಏನು ಆಗ್ತದೆ, ಎತ್ತರ ಏನು ಬೆಳೀತದೆ. ಅಲ್ಲ, ಒಂದು ವೇಳೆ ನಾವು ಮಾರಲೇಬೇಕು ಅಂದಾಗ ಮಾರಲೇಬೇಕಂತಂದಾಗ ನೀವು ಪರ್ಮಿಷನ್ ತಗೋಬೇಕು. ಕಟಾವ್ ಮಾಡೋಕ್ಕಿಂತ ಮೊದಲು ರೇಂಜ್ ಆಫೀಸರಿಂದ ಪರ್ಮಿಷನ್ ತಗೋಬೇಕು. ಆಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕಂದ್ರೆ ಅದಕ್ಕೆ ಟ್ರಾನ್ಸಿಟ್ ಪರ್ಮಿಷನ್ ತಗೋಬೇಕು. ಯಾಕಂದ್ರೆ ನಿಮ್ಮ ಹೊಲದಂತ ಗೊತ್ತಾಗಬೇಕು, ಬೇರೆಯವರು ಈಗ ನಿಮ್ಮ ಹೊಲದಂದು ಗೊತ್ತಾಗಂಗಂದ್ರೆ ನೀವು ಪರ್ಮಿಷನ್ ತಗೊಂಡಿರ್ಬೇಕು, ಕಟಾವ್ ಮಾಡೋಕ್ಕೂ ತಗೊಂಡಿರ್ಬೇಕು, ಆನಂತರ ಸಾಗಣೆ ಮಾಡಲಿಕ್ಕೂ ತಗೊಂಡಿರ್ಬೇಕು. ಸೊ ಅಂಥ ಸಂದರ್ಭದಲ್ಲಿ ನೀವು ಕಟಾವ್ ಮಾಡ್ಬೋದು, ಆದರೆ ಕೆಚ್ಚಿದಲ್ಲೇ ಕಟಾವ್ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಕೆಚ್ಚಾಗಬೇಕಂದ್ರೆ 15-16 ವರ್ಷ ಬೇಕೇ ಬೇಕು. ಸೊ ಹಂಗಾಗಿ ಅಷ್ಟು ಗರ್ತ 55-60 ಸೆಂಟಿಮೀಟರ್ ಬರ್ಬೇಕಂದ್ರೆ ಅಷ್ಟು ಅವಧಿ ಬೇಕಾಗ್ತದೆ. ಹಾಗಾಗಿ ಮಧ್ಯದಲ್ಲಿ ನಾವು ತಿನ್ನಿಂಗ್ ಮಾಡೋ ಒಂದು ಪದ್ಧತಿ ಇದರಲ್ಲಿ ಆದಷ್ಟು ಕಡಿಮೆ. ಅತಿ ಹೆಚ್ಚು ಅಂದ್ರೆ ಎಷ್ಟು ವರ್ಷ ಬೆಳೆಯುತ್ತೆ ಇದು? ಸುಮಾರು 40-50 ವರ್ಷಗಟ್ಟಲೆ ಇರ್ತದೆ. ಇಂದಿನ ನಮಗೆ ಗೊತ್ತಿದ್ದಾಗೆ ಬಯಲಿಸಿ ಮೇಲೆ ಇದರ ತೊಲೆಯನ್ನು ಹಾಕಿದ್ರು, ಗಂಧದ ತೊಲೆಯನ್ನು ಹಾಕಿ ಗುಡಿಸಲನ್ನು ಕಟ್ಟಿದಂತ ಪ್ರಸಂಗಗಳು ಅದಾವ. ಅಂತ ಒಂದು ಕಾಲ ಇತ್ತು ಇದು. ನಾವು ನೋಡಿದಂಗೆ ಗಂಧದ ತೊಲೆಯನ್ನು ಹಾಕಿದ್ರು, ಏನೋ ಬಂದು ಸುಡ್ಬೇಕಾದ್ರೆ ಬರೀ ಗಂಧದ ವಾಸನೆ ಬಂದಿತ್ತು. ಇಂಥ ಒಂದು ಅವರಿಗೆ ಗೊತ್ತಿಲ್ಲ ಗಂಧದ ಹಾಕಿದ್ವಿ ಅಂತೇಳಿ, ಮನೆಯವರಿಗೆ ಗೊತ್ತಿಲ್ಲ. ಸೊ ಇವು ಸುಮಾರು ಒಂದು ಎಷ್ಟು ಒಂದು 40 ವರ್ಷದಿಂದ ಅಂತ ಒಂದು ಕಾಲ ಇತ್ತು ಇತ್ತು. ಆದ್ರೆ ಈಗ ನಮಗೆ ಪೋಲ್ಸ್ ಇರ್ತಕ್ಕಂತ ಮರಗಳು ಕಾಣಿಸೋದು ಕಷ್ಟ ಇದೆ ಕಾಡುಗಳಲ್ಲಿ. ಇನ್ನು ನಾಡಿನಲ್ಲಿ ಮನೆಗಳಲ್ಲಿ ಸುತ್ತಮುತ್ತ ಇದ್ದವಕ್ಕೂ ಕೂಡ ಬಹಳಷ್ಟು ಹೆದರಿಕೆಯಿಂದ ಕಲಕಳಿ ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಒಳ್ಳೆ ಕಾಲ ಬಂದೇ ಬರ್ತದೆ. ಚಿಪ್ ಹಾಕ್ಸ್ಬೇಕು, ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಏನು ರಕ್ಷಣೆ ಬೇಕು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಬೆಳೆ ನಮಗೆ ಕೈ ಸಿಗಂಗೆ ನಾವು ಮೊದಲೆಲ್ಲ ಈ ಬೆಳೆ ಬೆಳೆದಾಗ ಕವಣಿ ತಗೊಂಡ್ಬಿಟ್ಟು ಪಕ್ಷಿಗಳನ್ನ ಓಡಿಸೋರು. ಅನಂತರ ಅದು ಓಡಿಸೋದಕ್ಕೆ ಕಡಿಮೆ ಆಯಿತು. ಇದು ನಗರಿ ಬರ್ಸೋದು ಇಂಥದ್ದು ಶುರು ಮಾಡಿದರು. ಇವಾಗ ಬೆಳೆ ಪ್ರಮಾಣ ಹೆಂಗಿದೆ ಅಂತ ಹೇಳಿದ್ರೆ ಆ ಒಂದು ಪದ್ಧತಿನೇ ಬೇರೆ ಆಗಿದೆ. ಈಗ ಪ್ರಾಣಿ ಪಕ್ಷಿ ಓಡಿಸೋದು ಅಲ್ಲ, ಅವಾಗ ಕಡಿಮೆ ಆಗ್ತದವೆ. ಯಾಕಂದ್ರೆ ಅವಾಗ ಸಿಕ್ಕಂಥ ವಾತಾವರಣಗಳು ಈಗಿಲ್ಲ. ಆ ದೃಷ್ಟಿಯಲ್ಲಿ ಒಂದು ಜಮೀನಲ್ಲಿ 3-4 ಜಾತಿಯ ಮರಗಳನ್ನು ಬೆಳೆಯೋದ್ರಿಂದ ಈ ನೀವು ಮೊದಲೇ ಹೇಳಿದಂಗೆ ಜೀವ ವೈವಿಧ್ಯತೆಯನ್ನು ಕಾಪಾಡ್ಬೋದು. ಅಷ್ಟೇ ಅಲ್ಲ, ಅಲ್ಲಿ ಪ್ರಾಣಿಯ ಇದು ಪಕ್ಷಿಗಳು ಬಂದು ತಮ್ಮ ನೆಲೆಯನ್ನು ಕಂಡುಕೊಳ್ತಾವೆ. ಅಲ್ಪ ದಿವಸಗಳಾದರೂ ಮೊಟ್ಟೆ ಹಾಕೋದು, ಗೂಡು ಕಟ್ಟಿ ಮೊಟ್ಟೆ ಹಾಕೋದು ಇವನ್ನು ಈಗ ನಮ್ಮ ಹೊಲಗಳಲ್ಲಿ ಅದು ನಾವು ನೋಡ್ತಾ ಇದ್ದೀವಿ. ಆದ ರೀತಿ ಅಲ್ಪ ಪ್ರಮಾಣದ ನಮ್ಮ ಒಂದು ಸಹಾಯ ಪಕ್ಷಿಗಳಿಗೆ ಆಗ್ತದೆ ಆ ಒಂದು ಪ್ರದೇಶದಲ್ಲಿ 3-4 ನಮೂನಿ ಬೆಳೆಗಳನ್ನು ಮರಗಳನ್ನು ಹಾಕೋದ್ರಿಂದ. ಜೊತೆಗೆ ನಾವು ಆ ಎರಡು ಸಾಲುಗಳ ಅಂತರದಲ್ಲಿ ಏನು ಬೇರೆ ಬೆಳೆ ಬೆಳ್ಕೋಬೇಕು ಅದನ್ನ ಬೆಳ್ಕೋಬಹುದು. ಅದಕ್ಕಾಗಿ ಸ್ವಲ್ಪ ಪಕ್ಷಿಗಳಿಗೂ ಬೇಕಾದಂತ ಕಾರೆ ಕವಳೆ ಇಂಥ ಗಿಡಗಳನ್ನ ಹಾಕೊಳ್ಳೋದು ಒಳ್ಳೇದು ಅಂತವನು ಹಾಕ್ಬಹುದು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅದರಿಂದ ಲಾಭ ಕಡಿಮೆ ಅಂತೇಳಿ ಯಾರು ಆ ಕಡೆ ಹೋಗೋದಿಲ್ಲ. ಅಲ್ಲ, ಪರಿಸರ ಲಾಭ, ಪರಿಸರ ಲಾಭಕ್ಕೆ ಹಾಕ್ಬೋದು. ಸುತ್ತ ಬೇಲಿಯಲ್ಲೂ ಹಾಕ್ಬೋದು, ಬೇರೆ ಬೇರೆ ಹಣ್ಣಿನ ಮರಗಳನ್ನು ಹಾಕ್ಬೋದು. ಆದಷ್ಟು ನಮಗೆ ಲಾಭದಾಯಕ ನಾವು ಹಾಕ್ತೀವಿ, ಆದ್ರೆ ಅದು ಪರೋಕ್ಷವಾಗಿ ಪ್ರಾಣಿಗಳಿಗೆ ಅನುಕೂಲ ಆಗ್ತದೆ. ನಾವು ಪರೋಕ್ಷವಾಗಿ ನಾವು ಬಯೋಡೈವರ್ಸಿಟಿ ಅಥವಾ ಏನ್ ಹೇಳ್ತೀವಿ ಜೀವ ವೈವಿಧ್ಯವನ್ನ ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದು ಶಿವಣ್ಣ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ಶ್ರೀಗಂಧದ ಬೆಳೆಯನ್ನ ಯಾವ್ಯಾವ ರೀತಿಯಾಗಿ ಬೆಳೆಯಬಹುದು, ಅಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ, ಅನುಕೂಲಗಳ ಬಗ್ಗೆ, ಅನಾನುಕೂಲಗಳ ಬಗ್ಗೆ, ಎಚ್ಚರಿಕೆ ಬಗ್ಗೆ ಏನೆಲ್ಲ ವಿಷಯಗಳನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗಂಧದ ಬೆಳೆ ಬೇಸಾಯದ ಕ್ರಮಗಳು ಈ ಕುರಿತು ಸಿರಿಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಚ್ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಡಗಿ. ಕೇಳುಗರೆ, ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ರಾಮಿ ಹೂವಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. ಮನೆ ಗಮ ದೇವ ರಾಗೋರವೆ ಮನೆ ಗಮ ದೇವ ರಾಗೋರವೆ ಮನೆ ಗಮ ದೇವ ರಾಗುರವೇರಿ ಗ್ಯಾರೆ ಗೋಯಿದೋ ಮೋಡ ಸಿರೋ ಬಾಲಯ ಲಕ್ಷ್ಮೀ ದೇವಿ ಸಾಲಕ್ಷ್ಮೀ ದೇವಿ ಸಾಳಿ ಓದಿನ